ಪೋಷಕಾಂಶಗಳನ್ನ ಮತ್ತೆ ಮಣ್ಣಿನ ತೇವಾಂಶ ಇರ್ಬೋದು, ಇದನ್ನ ಫಲವತ್ತತೆ ಇರ್ಬೋದು, ಹಾಳು ಮಾಡಿ ಹೋಗ್ಬಿಡುತ್ತೆ. ನಾವು ನಾಟಿ ಮಾಡೋದ್ರಲ್ಲೇ ಕಸುವೆಲ್ಲ ಹೋಗ್ಬಿಡುತ್ತೆ. ಹಂಗಾಗ್ಬಾರ್ದು. ನಾವು ನಾಟಿ ಮಾಡೋ ಹಂತದಲ್ಲಿ ಇರ್ಬೋದು, ಬೆಳೆ ಬೆಳವಣಿಗೆ ಹಂತದ ಪ್ರತಿಯೊಂದು ಹಂತದಲ್ಲೂ ಕೂಡ ಪೋಷಕಾಂಶಗಳು ಬೆಳೆಗೆ ಸಿಗ್ಬೇಕು. ಇದಕ್ಕೋಸ್ಕರ ಈ ಹಂತದಲ್ಲಿ ನಾವು ಈಗ ಮುಂಗಾರು ಶೋರ್ಸ್ ಏನ್ ಬೀಳುತ್ತೆ ಅದಕ್ಕೆ ನಾವು ಹಸಿರು ಗೊಬ್ಬರಗಳನ್ನ ಬಿತ್ತನೆ ಮಾಡಬೇಕು. ಡಯನ್ಸ ಸೆಣಬು ಅಲಸಂದೆ ಈ ಹೆಸರು ಉದ್ದು ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದ್ರಿಂದ ಅವು ಇನ್ನೊಂದು 40-50 ದಿವಸದಲ್ಲಿ ಹೂವಾಡ್ತಕ್ಕಂಥ ಸಮಯದಲ್ಲಿ ನಾವು ಎಳಸಾಗಿರ್ಬೇಕಾದ್ರೆ ಭೂಮಿಗೆ ಸೇರಿಸಿದಾಗ ಏನಾಗುತ್ತೆ, ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿದಂಗು ಆಗುತ್ತೆ. ಮುಂದಿನ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು 25-30% ಸಾರಜನಕ ಉಳಿಸ್ದಂಗೂ ಆಗುತ್ತೆ. ಜೊತೆಗೆ ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಇರ್ಬೋದು, ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಭೂಮಿನಲ್ಲಿ ಚೆನ್ನಾಗಾಗುತ್ತೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ. ಅವು ಯಾವುದೇ ತರ ಪೋಷಕಾಂಶಗಳು ವ್ಯರ್ಥವಾಗೋ ಹಾಗೆ ಮಾಡೋದಿಲ್ಲ. ಇದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಸೀರಿಯಸ್ ಆಗಿ ಬೆಳೀತಕ್ಕಂತ ಕಳೆಗಳನ್ನ ಕೂಡ ನಾವು ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕೀಟ ರೋಗಗಳಿಂದ ಕೂಡ ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾಗಿ ಜಮೀನ ಭೂಮಿ ಸಿದ್ಧಪಡಿಸ್ಕೊಂಡಿವಿ ಅಂದ್ರೆ ನಾವು ಒಂದ್ಸರಿ ನಾಟಿನ ಶುರು ಮಾಡ್ತೀವಿ. ತುಂಬಾ ಯಂಗ್ ಸೀಡ್ಲಿಂಗ್ಸ್ ಅನ್ನ ನಾವು ನಾಟಿ ಮಾಡೋದ್ರಿಂದ 20-21 ದಿವಸದ ಸರಿಯಾದ ಸೀಡ್ಲಿಂಗ್ಸ್ ಅನ್ನ ಗಿಡಗಳನ್ನ ನಾಟಿ ಮಾಡೋದ್ರಿಂದ ನಾವು ಹೆಚ್ಚಿನ ಉತ್ಪಾದನೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾಟಿ ಮಾಡ್ತಕ್ಕಂಥ ಸಮಯನೂ ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಲೇಟ್ ಆಯ್ತು ಅಂದ್ರೆ ಚಳಿಗೆ ತುಂಬಾನೇ ರೋಗಗಳು ಕೀಟಗಳು ಬಾಧೆ ಜಾಸ್ತಿ ಆಗುತ್ತೆ. ಹಂಗಾಗಿ ಒಂದು ಮುಂಜಾಗ್ರತವಾಗಿ ಒಳ್ಳೆ ಒಂದು ಸೀಸನ್ ಜೂನ್ ಜುಲೈನಲ್ಲಿ ನಾವು ನಾಟಿನ ಆದಷ್ಟು ಕಂಪ್ಲೀಟ್ ಮಾಡೋದು ಮುಖ್ಯ ಆಗಿರುತ್ತೆ. ತೀರಾ ಆಗಸ್ಟ್ ಏಪ್ರಿಲ್ ಅಂದ್ರೆ ಇದು ಅಂದ್ರೆ ತುಂಬಾನೇ ತಡವಾಗುತ್ತೆ. ಜೊತೆಗೆ ಹಿಂಗಾರಿನಲ್ಲೂ ಕೂಡ ನಾವು ಇನ್ನೊಂದು ಬೆಳೆ ಬೆಳೆಯತಕ್ಕಂಥ ಅವಕಾಶನ ಕಳ್ಕೊಳ್ತೀವಿ. ಸೊ ಈ ಇದರಲ್ಲಿ ಒಂದು ನಾಟಿ ಮಾಡ್ತಕ್ಕಂಥ ಸಮಯನೂ ಕೂಡ ರೈತರಿಗೆ ಯಾವಾಗ ಮಳೆ ಚೆನ್ನಾಗಿ ಬರುತ್ತೆ ನಾಟಿಗೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಸರಿಯಾದ ಸೂಕ್ತ ಕ್ರಮಗಳನ್ನ ಮಾಡಿದಾಗ ಮಾತ್ರ ನಾವು ಈ ಸಾಕಷ್ಟು ರೋಗಗಳು ಕೀಟಗಳಿಂದ ಕೂಡ ನಾವು ಮುಂಜಾಗ್ರತವಾಗಿ ನಿರೋಧಕತೆ ಇರ್ತಕ್ಕಂಥ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೊಂಡು ಬೆಳೆಯೋದ್ರಿಂದ ಜೊತೆಗೆ ಬೀಜೋಪಚಾರ ಅಸೋಸ್ಪೈರ್ಲಮ್ ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ ಅದನ್ನ ಬೀಜೋಪಚಾರ ಮಾಡಬೇಕಾಗುತ್ತೆ. 1 ಹೆಕ್ಟೇರ್ಗೆ 1 ಕೆಜಿ ನಾವು ಅಸೋಸ್ಪೈರ್ಲಮ್ ಅಣುಜೀವಿ ಗೊಬ್ಬರ ಅಥವಾ ರಂಜಕ ಕರೆಸ್ತಕ್ಕಂಥ ಬ್ಯಾಕ್ಟೀರಿಯಾ ಸಿಗುತ್ತೆ ಅದನ್ನ ನಾವು ಸೀ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಜೈವಿಕ ಶಿಲೀಂದ್ರನಾಶಕಗಳಾದ ಸ್ಯೂಡಮನಸ್ ಮತ್ತೆ ಟ್ರೈಕೋಡರ್ಮಾ ಸಿಗುತ್ತೆ ಅದನ್ನು ಕೂಡ ನಾವು 0.5 ಕೆಜಿ ಟ್ರೈಕೋಡರ್ಮಾ 2.5 ಕೆಜಿ ಸ್ಯೂಡಮನಸ್ನ ನಾವು ಹಸಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಈ ಡಯಾನ್ಸಸ್ ಸೆಣಬು ನಾನು ಹಸಿರು ಗೊಬ್ಬರಗಳು ಹೇಳಿದೆ ಅದನ್ನ 30 ಕೆಜಿ ಪ್ರತಿ ಎಕರೆಗೆ ನಾವು ಹಸಿರು ಗೊಬ್ಬರವಾಗಿ ಬೆಳೆದಿರ್ಬೇಕಾಗತ್ತೆ. ಈ ರೀತಿಯಾಗಿ ಬಿತ್ತನೆಗಿಂತ ಮುಂಚೆ ಸಸಿ ಸಿದ್ಧಪಡಿಸಿಕೊಳ್ಳೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ನಾಟಿ ಮಾಡೋದು ಇದರಲ್ಲಿ ಏನು ವಿಭಿನ್ನವಾಗಿಲ್ಲ. ಸಾಲು ನಾಟಿ ಮಾಡಬಹುದು ಅಥವಾ ಯಂತ್ರಗಳನ್ನ ಉಪಯೋಗಿಸಿ ಕೂಡ ನೀವು ನಾಟಿನ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಮುಂದೆ ಪೋಷಕಾಂಶಗಳನ್ನ ಅಥವಾ ರೋಟೋವೀಟರ್ನ ಸರಿಯಾಗಿ ಸ್ಪೇಸಿಂಗ್ ಅನ್ನ ಬಿಡೋದ್ರಿಂದ ಉದಾಹರಣೆಗೆ 30x10 cm 22 ಸ್ವಲ್ಪ ನಮ್ಮ ವ್ಯವಸ್ಥಿತವಾಗಿ ಇಂಟರ್ಕಲ್ಟಿವೇಶನ್ ಮಾಡೋದಕ್ಕೆ ರೋಟೋವೀಡರ್ ಅಂತ ಬರುತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ. ಇಲ್ಲಿ ನಾವು ಸಾವಯವ ಪದ್ಧತಿನಲ್ಲಿ ಆ ಯಂತ್ರ ಚಲಿಸೋದಕ್ಕೆ ಅನುಕೂಲ ಆಗೋಗಿ 30 cm ಸಾಲಿನಿಂದ ಸಾಲಿ 30 cm ಇದ್ರೆ ಒಂದು ಆ ಯಂತ್ರನ ನಾವೇ ಕೂಡ ಕಳೆ ನಿರ್ವಹಣೆ ಮಾಡೋದಕ್ಕೆ ಚಲಿಸೋದಕ್ಕೆ ಅನುಕೂಲ ಆಗುತ್ತೆ. ಸಾಕಷ್ಟು ಸೂರ್ಯನ ಬೆಳಕು ಚೆನ್ನಾಗಿ ಬೀಳೋದ್ರಿಂದ ಕೀಟಗಳು ಕೂಡ ಇರೋದಿಲ್ಲ ಚೆನ್ನಾಗಿ ಸೂರ್ಯನ ಬೆಳಕು ಬೀಳೋದ್ರಿಂದ. ಜೊತೆಗೆ ಈ ಪೋಷಕಾಂಶಗಳು ಅಂತ ಬಂದಾಗ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಎಕರೆಗೆ 25 ಟನ್ ಅಷ್ಟು ನಮಗೆ ಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರ ಕೊಡ್ಬೋದು ಒಂದು 5-10 ಟನ್ ಎರೆಹುಳು ಗೊಬ್ಬರ ಭೂಮಿ ಸಿದ್ಧಪಡಿಸ್ಬೇಕಾದ್ರೆ ಕೊಟ್ಟಿರ್ತೀವಿ. ಮೇಲ್ಗೊಬ್ಬರ ಅಂತ ಬಂದಾಗ ನಾವೇನು ಮೇಲ್ಗೊಬ್ಬರನ ಇಲ್ಲಿ ಸಾವಯವ ವಿಧಾನದಲ್ಲಿ ಹಾಕೋದಿಲ್ಲ. ಇಲ್ಲಿ ಅಜೋಲಾವನ್ನ ನಾವು ಏನು ಎರಡನೇ ಕಳೆ ಆದ್ಮೇಲೆ ಒಂದು ಕೈಗಳೇ ತೆಗಿತೀವಿ ಇನ್ನೊಂದು ರೋಟೋವೀಡರ್ ಅಂತ ಸಿಗುತ್ತೆ ಅದನ್ನ ಉಪಯೋಗಿಸಿ ನಾವು ಕಳೆ ನಿರ್ವಹಣೆ ಮಾಡ್ತೀವಿ. ಒಂದ್ಸರಿ ಕಳೆ ನಿರ್ವಹಣೆ ಆಯ್ತು ಅಂದ ತಕ್ಷಣ ನೀರ್ ಕಟ್ತಾ ಬರ್ತೀವಿ ಏನೊಂದು 2.5 cm 5 cm ತನಕ ನೀರನ್ನ ನಿಲ್ಲಿಸ್ತಾ ಬರ್ತೀವಿ. ಆ ನೀರಿನಲ್ಲಿ ನಾವು ಅಜೋಲಾ ಅನ್ನೋ ತೇಲ್ತಕ್ಕಂಥ ಸಸ್ಯ ಜಾತಿ ಸೇರಿರ್ತಕ್ಕಂಥ ಫರ್ನ್ ಅನ್ನ ಗಿಡನ ನಾವು ಒಂದು ಹಿಡಿಯಷ್ಟು ಹಾಕಿದ್ರೆ ಸಾಕು ಇಡೀ ಹೊಲ ತುಂಬಾ ತುಂಬಿಕೊಂಡ್ಬಿಡುತ್ತೆ. ಈ ರೀತಿ ಅಜೋಲಾ ಬೆಳೆಯೋದ್ರಿಂದ ಜೊತೆ ಭತ್ತದಲ್ಲಿ ಏನ್ ಅನುಕೂಲ ಅಂದ್ರೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು 25% ಸಾರಜನಕನ ಅದು ನೈಸರ್ಗಿಕವಾಗಿ ಸ್ಥಿರೀಕರಿಸಿ ಬೆಳೆಗೆ ಸಿಗುವ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕನ ಅನ್ಅವೈಲೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ ಅದನ್ನ ಸ್ಥಿರೀಕರಿಸಿ ಬೆಳೆಗೆ ಲಭ್ಯವಾಗುವ ಹಾಗೆ ಮಾಡುತ್ತೆ. ಅದು ಫರನ್ ಜಾತಿ ತೇಲ್ತಕ್ಕಂಥ ಜಾತಿ ಇರೋದ್ರಿಂದ ಕಳೆಗಳಿಗೆ ಕಾಂಪಿಟೇಷನ್ ಬೆಳೆಯೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಬೆಳೆಗಳಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಆದಷ್ಟು ಪೋಷಕಾಂಶಗಳನ್ನು ಸ್ಥಿರೀಕರಿಸೋದ್ರಿಂದ ಸುಮಾರು 1 ಎಕರೆಗೆ 200-300 ಕೆಜಿಯಷ್ಟು ಅಜೋಲಾ ನಾವು ಬಳಸಬೇಕಾಗತ್ತೆ.